ಜಿಲ್ಲೆಗಳಲ್ಲೂ ಕೂಡ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ನಡೀತಾ ಇದೆ. ಹೌದು, ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ಈ ಬಾರಿ ಸರ್ಕಾರ ರೈತರಿಗೆ ತಮ್ಮ ಬೆಳೆಯನ್ನ ಸಮೀಕ್ಷೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಹೌದು, ನಿಜ. ಕೃಷಿ ಇಲಾಖೆ ಹಗಲು ರಾತ್ರಿ ಈ ನಿಟ್ಟಿನಲ್ಲಿ ಶ್ರಮ ಪಟ್ಟು ದುಡಿತಾ ಇದೆ. ಹೌದು, 2020ರ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಯನ್ನು ಉತ್ಸವದ ರೀತಿಯಲ್ಲೇನೆ ಆಚರಣೆ ಮಾಡಲಾಗ್ತಾ ಇದೆ. ಹೌದು, ತಾವು ಈ ದಿವಸ ಏನಿದು ಬೆಳೆ ಸಮೀಕ್ಷೆ, ಇದರ ಉದ್ದೇಶಗಳೇನು, ಯಾತಕ್ಕೋಸ್ಕರ ಅದನ್ನು ಈ ಬಾರಿ ಜನಸಾಮಾನ್ಯರಿಗೆ ರೈತರಿಗೆ ಸರ್ಕಾರ ನೀಡಿದೆ, ಕೃಷಿ ಇಲಾಖೆಯ ಒಂದು ಪಾತ್ರ ಏನು, ಏನು ಅನುಕೂಲ ಆಗಲಿದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ಈ ಬೆಳೆ ಸಮೀಕ್ಷೆ ಅಥವಾ ಬೆಳೆ ಸಮೀಕ್ಷೆ ಉತ್ಸವ ಇದರ ಬಗ್ಗೆ ತಿಳಿಸಿ ಸರ್. ನೋಡಿ, ಈಗ ಬೆಳೆ ಸಮೀಕ್ಷೆ ಉತ್ಸವ 2020-21 ಸಾಲಿನ ಏನು ಮುಂಗಾರು ಹಂಗಾಮಿನಲ್ಲಿ ನಾವು ನಮ್ಮ ಒಂದು ಕೃಷಿ ಇಲಾಖೆ, ಕಂದಾಯ ಇಲಾಖೆ ಹಾಗೂ ತೋಟಗಾರಿಕೆ, ರೇಷ್ಮೆ ಈ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಏನ್ ಮಾಡ್ತಾ ಇದ್ದೇವೆ, ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ರೈತರಿಗೆ, ರೈತರೇ ತಮ್ಮ ತಾಕುಗಳಲ್ಲಿ ತಮ್ಮ ಬೆಳೆ ಏನು ಬೆಳೆದಿರ್ತಾರೆ ಆ ಬೆಳೆಯನ್ನ ಒಂದು ಬೆಳೆ ಸಮೀಕ್ಷೆ ಆಪ್ ಅಂತ ಇದೆ, ಅದನ್ನ ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಇಂಟರ್ನೆಟ್ ಬೇಕಾಗ್ತದೆ, ಆ ನಂತರ ಅದು ಇಂಟರ್ನೆಟ್ ಬೇಕಾಗಲ್ಲ. ಆ ನಂತರ ಅದು ತಾಕುಗಳಿಗೆ ಹೋದಾಗ, ಫೀಲ್ಡ್ಗಳಿಗೆ ಹೋದಾಗ ಆಫ್ಲೈನ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಇಂಟರ್ನೆಟ್ ಇಲ್ಲದೆ, ಅಂತರ್ಜಾಲ ಇಲ್ಲದೆ ಕೂಡ ಅದು ಕೆಲಸವನ್ನ ನಿರ್ವಹಿಸುತ್ತೆ. ಆ ರೀತಿ ಹೋಗಿ ತಮ್ಮ ಜಮೀನಿನಲ್ಲಿ ಬೆಳೆದಂತ ಬೆಳೆಗಳನ್ನ ಆ ಒಂದು ಆಪ್ ಮೂಲಕ ಸೆರೆ ಹಿಡಿದು ಅದನ್ನ ಅಪ್ಲೋಡ್ ಮಾಡ್ತಕ್ಕಂಥದ್ದು. ನೀವು ಕೇಳಿದ್ರೆ ಆಗ್ಲೇ ಇದರಿಂದ ಉಪಯೋಗಗಳು ಏನಾಗಬಹುದು ಅಂತ. ಉಪಯೋಗಗಳು ನೋಡಿ, ಕಳೆದ ಬಾರಿ ತಾವು ಗಮನಿಸಿರಬಹುದು ಈ MSP ಬೆಂಬಲ ಬೆಲೆ ಅಂತ ಏನು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಕೃಷಿ ಉತ್ಪನ್ನಗಳಾದ ಭತ್ತ ಇರಬಹುದು, ರಾಗಿ ಇರಬಹುದು, ಇವುಗಳನ್ನೆಲ್ಲ ಖರೀದಿ ಮಾಡುವಾಗ ಈ ಒಂದು ಬೆಳೆ ಸಮೀಕ್ಷೆಯ ಒಂದು ಆಧಾರದ ಮೇಲೆ ಯಾರು ಯಾವ ಬೆಳೆಯನ್ನ ಎಷ್ಟು ವಿಸ್ತೀರ್ಣದಲ್ಲಿ ಬೆಳೆದಿದ್ದಾರೆ ಅನ್ನುವ ಒಂದು ಆಧಾರದ ಮೇಲೆ ಆ ಒಂದು ಉತ್ಪನ್ನಗಳನ್ನ ಖರೀದಿ ಮಾಡಲಾಗುತ್ತೆ. ಅದೇ ರೀತಿ ತಾವು ತಿಳಿದಿರೋ ಹಾಗೆ ಮಳೆ ಹಾನಿ ಆದಂತ ಸಂದರ್ಭದಲ್ಲಿ ಹೋದ ವರ್ಷ 19-20 ಸಾಲಿನಲ್ಲಿ ಈ ಮುಸುಕಿನ ಜೋಳಕ್ಕೆ DBT ಅಂತ ಮಾಡಿದ್ವಿ, ನೇರ ನಗದು ವರ್ಗಾವಣೆಯನ್ನ ಮಾಡಿದ್ವಿ. ಆಗ ಆ ಸಂದರ್ಭದಲ್ಲೂ ಕೂಡ ಈ ಬೆಳೆ ಸಮೀಕ್ಷೆಯನ್ನೇ ನಾವು ಪರಿಗಣನೆಗೆ ತೆಗೆದುಕೊಂಡ್ವಿ. ಸೊ ಹಾಗಾಗಿ ಈ ಒಂದು ಬೆಳೆ ಸಮೀಕ್ಷೆ ಹಲವಾರು ಕಾರ್ಯಕ್ರಮಗಳಿಗೆ ರೈತರಿಗೆ ಉಪಯೋಗಕ್ಕೆ ಬರ್ತದೆ. ಪ್ರಮುಖವಾಗಿ ಬೆಳೆ ವಿಮೆ ಮಾಡಿಸಿದಂತ ಸಂದರ್ಭದಲ್ಲೂ ಕೂಡ ಇದು ಉಪಯೋಗಕ್ಕೆ ಬರುತ್ತೆ. ಇನ್ನೂ ಮುಂದೆ ಹೋಗೋದಾದ್ರೆ ನಾನು ಈಗಾಗಲೇ ಹೇಳದಂಗೆ ಬೆಂಬಲ ಬೆಲೆ ಯೋಜನೆಯಲ್ಲಿ ಉತ್ಪನ್ನಗಳ ಖರೀದಿಗೆ, ಮತ್ತೆ ಇನ್ನೂ ಸರ್ಕಾರ ಏನು ಆಲೋಚನೆ ಮಾಡ್ತಾ ಇದೆ ಅಂದ್ರೆ ಈ ಒಂದು ರೈತರು ತಮ್ಮ ಜಮೀನಿನಲ್ಲಿ ಏನು ತಾವೇ ಅಪ್ಲೋಡ್ ಮಾಡಿದಂತ ಚಿತ್ರಗಳನ್ನ, ಬೆಳೆಗಳನ್ನ, ಆ ತಾಕುಗಳಲ್ಲಿ ಬೆಳೆದಂತ ಬೆಳೆಗಳನ್ನು ನಮೂದಿಸಿರ್ತಾರೋ ಇದನ್ನ ನೇರವಾಗಿ ಒಂದು ಭೂಮಿ ಸಾಫ್ಟ್ವೇರ್ ಏನಿದೆ ಅದಕ್ಕೆ ಒಂದು ಲಿಂಕ್ ಅನ್ನ ಮಾಡಿ ಆ ಒಂದು RTC ಅಥವಾ ಪಹಣಿ ಅಂತ ಏನ್ ಹೇಳ್ತೀರಿ ಅದಕ್ಕೂ ಕೂಡ ಅದರಲ್ಲೂ ಬೆಳೆಯನ್ನು ನಮೂದಿಸುವ ಕಾಲಂನಲ್ಲಿ ಇದನ್ನ ಈ ನೇರವಾಗಿ ಇವರು ರೈತರು ಏನು ನಮೂದಿಸಿರ್ತಾರೋ ಅದೇ ಬೆಳೆ ಅಲ್ಲಿ ಪಹಣಿಯಲ್ಲೂ ಬರುವ ಹಾಗೆ ಆಗ್ಬೇಕು ಅಂತಕ್ಕಂತ ಚಿಂತನೆ ಸರ್ಕಾರದ ಮಟ್ಟದಲ್ಲಿ ಇದೆ. ಸೊ ಹೀಗಾಗಿ ಹಲವಾರು ಉಪಯೋಗಗಳು ಇದೆ ಇದರಿಂದ. ಸೊ ಹಾಗಾಗಿ ರೈತರಿಗೆ ನಾನು ವಿನಂತಿ ಮಾಡ್ಕಂತದ್ದು ಏನಪ್ಪಾ ಅಂದ್ರೆ, ಕಳೆದ ವರ್ಷ ಕೆಲವೊಂದು ತಪ್ಪುಗಳಾದವು, ಏನಾದವು, ಈ ಒಂದು ಖಾಸಗಿ ನಿವಾಸಿಗಳು ಅಂತ, ಖಾಸಗಿ ನಿವಾಸಿಗಳು ಅಂದ್ರೆ PR ಅಂತೀವಿ, ಪ್ರೈವೇಟ್ ರೆಸಿಡೆಂಟ್ಸ್ ಅಂತ, ಆ ಒಂದು ಗ್ರಾಮದ ಯುವಕರನ್ನ ಆಯ್ಕೆ ಮಾಡಿ ಅವರೇ ಈ ಒಂದು ಆಪ್ ಇದೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ರೈತರ ತಾಕುಗಳಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಬೆಳೆದಂತ ಬೆಳೆಗಳನ್ನ ಅಪ್ಲೋಡ್ ಮಾಡತಕ್ಕಂಥದ್ದು ವ್ಯವಸ್ಥೆ ಜಾರಿಯಲ್ಲಿತ್ತು. ಆದ್ರೆ ಅಲ್ಲಿ ಕೆಲವೊಂದು ಅವರಿಗೆ ಏನಾಯ್ತು, ಈ PR ಖಾಸಗಿ ನಿವಾಸಿಗಳಿಗೆ ಕೆಲವೊಂದು ಇಸ್ಸಾ ಅಥವಾ ಏನು ಸಬ್ ಸರ್ವೆ ನಂಬರ್ ಅಂತೀವಿ, ಆ ಒಂದು ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥ ಇಸ್ಸಾಗಳ ಪೈಕಿಗಳು ಗೊತ್ತಾಗ್ಲಿಲ್ಲ, ಕೆಲವೊಮ್ಮೆ ತಪ್ಪುಗಳು ಆದವು. ಅದು ಮರುಕಳಿಸಬಾರದು, ಮತ್ತೆ ರೈತರಿಗೆ ತಮ್ಮ ಜಮೀನಿನಲ್ಲಿ ತಾವೇ ಸ್ವಾವಲಂಬಿಯಾಗಿ ಅವರೇ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿದಾಗ ಅವರಿಗೆ ಖಚಿತತೆ ಇರ್ತದೆ, ಮತ್ತೆ ಹೆಚ್ಚಿನ ಒಂದು ಇಸ್ಸಾ ಅಂತ ಏನ್ ಹೇಳಿದೆ ನಾನು ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಈ ಖಾಸಗಿ ನಿವಾಸಿಗಳಿಗಿಂತ ರೈತರಿಗೆ ಹೆಚ್ಚು ಮಾಹಿತಿ ಇರ್ತದೆ ಅಂತಕ್ಕಂಥದ್ದು ಒಂದು ವಿಷಯ. ಸೊ ಹಾಗಾಗಿ ಈ ಸಲ ಖಾಸಗಿ ನಿವಾಸಿಗಳು ಇಲ್ಲ ಅಂತಲ್ಲ, ಖಾಸಗಿ ನಿವಾಸಿಗಳು ಇದ್ದಾರೆ. ಅವರ ಕೆಲಸ ಏನಪ್ಪಾ ಅಂದ್ರೆ, ಅವರು ನಮ್ಮ ರೈತರಿಗೆ ತಾಕುಗಳಿಗೆ ಹೋಗಿ ಅವರಿಗೆ ತಿಳುವಳಿಕೆಯನ್ನು ನೀಡಿ ಅವರು ಅವರ ಫೋನ್ಗಳಲ್ಲಿ ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಈ ಫೋಟೋಗಳನ್ನು ತೆಗೆದು ಛಾಯಾಚಿತ್ರಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಹಾಯ ಮಾಡತಕ್ಕಂಥದ್ದು ಈ ಒಂದು ಖಾಸಗಿ ನಿವಾಸಗಳ ಕೆಲಸ ಆಗಿದೆ. ಬೆಳೆ ಸಮೀಕ್ಷೆ ಯಾವಾಗ ಆರಂಭ ಆಯಿತು ನೋಡಿ? ಈ ಬೆಳೆ ಸಮೀಕ್ಷೆ ಅಥವಾ ಬೆಳೆ ಸಮೀಕ್ಷೆ ಉತ್ಸವ 2020 ಆಗಸ್ಟ್ ಮಾಹೆಯ 10ನೇ ತಾರೀಕು ಆರಂಭ ಆಯಿತು. ಅದು 24/8/2020 ಕೊನೆಗೊಳ್ಳಬೇಕಾಗಿತ್ತು. ಆದರೆ ರೈತರ ಒಂದು ಆಸಕ್ತಿಯನ್ನ ಪರಿಗಣಿಸಿ ನಮ್ಮ ರಾಜ್ಯ ಸರ್ಕಾರದ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಈ ಮಾಹೆಯ 23ರವರೆಗೆ ಅದನ್ನು ವಿಸ್ತರಿಸಲಾಗಿದೆ. ಈಗ ರೈತರಿಗೆ ಮತ್ತೆ ಸರ್ಕಾರಕ್ಕೆ ನಿಖರವಾಗಿ ಇದರಿಂದ ಏನ್ ಪ್ರಯೋಜನ ಇದೆ ಅಂತೀರಿ? ನೋಡಿ, ನಾನು ಆಗ್ಲೇ ಹೇಳಿದೆ, ಮೊದಲನೇದಾಗಿ ಸರ್ಕಾರಕ್ಕೆ ಈಗ ರೈತರು ಬೆಳೆಯತಕ್ಕಂಥ ಬೆಳೆ ನಿಖರವಾದ ಮಾಹಿತಿ ಸಿಗುತ್ತೆ. ಎಷ್ಟು ವಿಸ್ತೀರ್ಣದಲ್ಲಿ ಎಷ್ಟು ಪ್ರದೇಶದಲ್ಲಿ ರೈತರು ಯಾವ್ಯಾವ ಬೆಳೆಗಳನ್ನ ಬೆಳೆದಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಸಿಗುತ್ತೆ. ಎರಡನೇದು, ರೈತರಿಗೆ ಏನಪ್ಪ ಉಪಯೋಗ ಅಂತ ಕೇಳಬಹುದು ನೀವು. ಅದರಲ್ಲಿ ಏನು ರೈತರಿಗೆ ಅಂದ್ರೆ, ಈಗ ಅವರು ಕೆಲವೊಮ್ಮೆ ನಿಮ್ಗೆ ತಿಳಿದಾಗೆ ಕಳೆದ ಬಾರಿ MSP ನಲ್ಲಿ ರಾಗಿ ಬೆಳೆ ಬೆಳೆದಿದ್ವಿ ನಾವು, ಬೇರೆ ಯಾವುದೋ ಬೆಳೆ ತೋರಿಸ್ತಾ ಇದೆ, ನಮ್ಮ RTC ನಲ್ಲಿ ಬೇರೆ ಬರ್ತಾ ಇದೆ ಅಂತಕ್ಕಂಥ ದೂರುಗಳಿದ್ದಾವೆ. ಅದೆಲ್ಲವನ್ನ ನಿವಾರಿಸಲಿಕ್ಕೆ ಇದೊಂದು ಮಾರ್ಗೋಪಾಯ ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ರೈತರೇ ನೇರವಾಗಿ ಅವರೇ ಭಾಗವಹಿಸಿ ಅವರ ಜಮೀನಿನಲ್ಲಿ ಬೆಳೆದಂತ ಬೆಳೆಯನ್ನ ಫೋಟೋ ತೆಗೆದು ಅಪ್ಲೋಡ್ ಮಾಡದಂತ ಸಂದರ್ಭದಲ್ಲಿ ಯಾವುದೇ ತಪ್ಪುಗಳಾಗೋದಿಲ್ಲ, ನಿಖರವಾದ ಮಾಹಿತಿ ಬರ್ತದೆ. ಈ ಒಂದು ಮಾಹಿತಿಯನ್ನ ಆಧರಿಸಿ ಬೆಂಬಲ ಬೆಲೆಯಲ್ಲಿ ಉತ್ಪನ್ನಗಳ ಖರೀದಿ ಮಾಡಬಹುದು, ಬೆಳೆ ವಿಮೆಗೆ ಇದನ್ನ ಪರಿಗಣಿಸಬಹುದು, RTCಯಲ್ಲಿ ಇದನ್ನ ನಮೂದು ಮಾಡಲಿಕ್ಕೆ ಉಪಯೋಗಿಸಬಹುದು. ಹಾಗೆ ಸರ್ಕಾರಕ್ಕೆ ಒಂದು ಏನು ಅಂಕಿ ಸಂಖ್ಯೆಗಳ ಮಾಹಿತಿ ಕೂಡ ಇದರಿಂದ ಲಭ್ಯ ಆಗುತ್ತೆ. ಬೆಳೆ ಸಮೀಕ್ಷೆಯಲ್ಲಿ ಯಾವ್ಯಾವ ಇಲಾಖೆಗಳು ಭಾಗವಹಿಸ್ತಾ ಇದ್ದಾವೆ ಮತ್ತೆ ಅದರ ಒಂದು ಪ್ರಾಮುಖ್ಯತೆ? ಈ ಬೆಳೆ ಸಮೀಕ್ಷೆಯಲ್ಲಿ ಪ್ರಮುಖವಾಗಿ 4-5 ಇಲಾಖೆಗಳು ಭಾಗವಹಿಸ್ತಾ ಇದ್ದಾವೆ. ಅದರಲ್ಲಿ ಮೊದಲನೇದಾಗಿ ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಮತ್ತು ಸಾಂಖ್ಯಿಕ ಇಲಾಖೆ, ಇದು ಕೂಡ ಒಟ್ಟು 5 ಇಲಾಖೆಗಳು ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಈ ಸಮೀಕ್ಷೆಯನ್ನ. ಯಾರು ಮಾಡ್ತಾರೆ ಸಮೀಕ್ಷೆ? ತಮಗೆ ಇನ್ನೊಂದು ವಿಷಯ ತಿಳಿಸೋದೇನಪ್ಪಾ ಅಂದ್ರೆ, ಈ ಒಂದು ಸಮೀಕ್ಷೆ 2018 ಆರಂಭ ಆಯ್ತು. 18 ಕೆಲವೊಂದು ತಪ್ಪು ಒಪ್ಪುಗಳಾದವು, ಆ ನಂತರ ಕೆಲವು 19-20 ಸುಧಾರಣೆಗಳಾದವು. ಈ ಸಲ ಏನ್ ಮಾಡಿದ್ವಿ ಅಂದ್ರೆ, ಈ ಸಲ 2020 ಮುಂಗಾರಿನಲ್ಲಿ ನಾವು ರೈತರಿಂದಲೇ ಮಾಡಿಸ್ಬೇಕು, ರೈತರೇ ಅದನ್ನ ಫೋಟೋಗಳನ್ನ ತೆಗೆದು ಆಪ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂತ ಒಂದು ಯೋಜನೆಯನ್ನ ಇಟ್ಟುಕೊಂಡು, ಮತ್ತೆ ಕೆಲವರು ಈಗ ತಾವು ಕೇಳಬಹುದು ಕೆಲವು ರೈತರಿಗೆ ಮಾಹಿತಿ ಇರೋದಿಲ್ಲ, ಮತ್ತೆ ಕೆಲವು ರೈತರಿಗೆ ಫೋನ್ಗಳಿರೋದಿಲ್ಲ, ಆಂಡ್ರಾಯ್ಡ್ ಫೋನ್ಗಳಿರೋದಿಲ್ಲ, ಇವೆಲ್ಲ ಬರ್ತವೆ ಪ್ರಶ್ನೆಗಳು. ಅಂತ ಸಂದರ್ಭದಲ್ಲಿ ನಮ್ಮ ಏನು ಆ ಗ್ರಾಮದ ಪ್ರತಿ ಗ್ರಾಮಕ್ಕೆ ಒಬ್ಬ ಖಾಸಗಿ ನಿವಾಸಿ ಇರ್ತಾರೆ, ಆ ಖಾಸಗಿ ನಿವಾಸಿ ಅಂತ ಏನು ಪ್ರೈವೇಟ್ ರೆಸಿಡೆಂಟ್ ಅಂತ ಹೇಳ್ತೀವಿ, ಅವರು ನಮ್ಮ ರೈತರಿಗೆ ಸಹಾಯವನ್ನ ಮಾಡ್ತಾರೆ. ಸರಿ, ಖಾಸಗಿ ನಿವಾಸಿಗಳು ಅಂದ್ರೆ ಯಾರು, ಅವರನ್ನ ಯಾರು ಆಯ್ಕೆ ಮಾಡ್ತಾರೆ? ಈ ಖಾಸಗಿ ನಿವಾಸಿಗಳು ಅಂದ್ರೆ ನೋಡಿ, ಆ ಗ್ರಾಮದಲ್ಲೇ ಇರ್ತಕ್ಕಂತ ಯುವಕರು, ಆ ಗ್ರಾಮದ ಯುವಕರು, ಆ ಗ್ರಾಮದ ಬಗ್ಗೆ ಹೆಚ್ಚಿನ ತಿಳುವಳಿಕೆ, ಆ ಗ್ರಾಮದಲ್ಲಿ ಇರ್ತಕ್ಕಂತ ಕುಟುಂಬಗಳ ಬಗ್ಗೆ ಮಾಹಿತಿ ಇರ್ತಕ್ಕಂತವರು ಖಾಸಗಿ ನಿವಾಸಿಗಳು. ಅವರನ್ನ ನಮ್ಮ ಕಂದಾಯ ಇಲಾಖೆಯ ತಹಸೀಲ್ದಾರ್ ಲಾಗಿನ್ ಅಂತ ಇರುತ್ತೆ, ಅಲ್ಲಿ ನಾವು ನಮೂದಿಸ್ತೇವೆ, ಅದನ್ನ ಕಂದಾಯ ಇಲಾಖೆಯವರು ಆಯ್ಕೆ ಮಾಡ್ತಾರೆ ಅವ್ರನ್ನ. ಅಂದ್ರೆ ಇವರು ಸೇವೆ ರೂಪದಲ್ಲಿ ಕೆಲಸ ಮಾಡ್ತಾರ ಅಥವಾ ಇವ್ರಿಗೆ? ನೋಡಿ, ಈಗ ನಾವು ಯಾವುದೇ ಕೆಲಸ ಮಾಡುವಾಗ ಅವರಿಗೆ ಒಂದಷ್ಟು ಸೌಲಭ್ಯಗಳನ್ನು ನೀಡಬೇಕಾಗ್ತದೆ, ಹಣಕಾಸಿನ ಒಂದು ಸವಲತ್ತನ್ನು ನೀಡಬೇಕಾಗ್ತದೆ. ಸೊ ಹಾಗಾಗಿ ಇವ್ರಿಗೆ ಏನು ಈ ರೈತರು ಮಾಡದಂತ ಒಂದು ಬೆಳೆ ಸಮೀಕ್ಷೆ ಮಾಡದಂತ ತಾಕುಗೂ ಕೂಡ ಒಂದು ತಾಕಿನಲ್ಲಿ ಒಂದು ಬೆಳೆ ಇದ್ರೆ 10 ರೂಪಾಯಿಯನ್ನ ಅವ್ರಿಗೆ ಕೊಡಲಾಗುತ್ತೆ. ಮತ್ತೆ ಒಂದು ವೇಳೆ ಒಂದೇ ತಾಕಿನಲ್ಲಿ 2 ಬೆಳೆ ಇತ್ತು ಅಂದ್ರೆ ಆ ಹೆಚ್ಚಿನ ಬೆಳೆಗೆ ನಮೂದಿಸಲಿಕ್ಕೆ 5 ರೂಪಾಯಿ ಕೊಡ್ತೇವೆ ಎಕ್ಸ್ಟ್ರಾ, ಅಂದ್ರೆ 10 ರೂಪಾಯಿನ ಮೇಲ್ಗಡೆ ಇನ್ನ 5 ರೂಪಾಯಿ, 15 ರೂಪಾಯಿ, ಗರಿಷ್ಠ 20 ರೂಪಾಯಿ ಒಂದು ತಾಕಿಗೆ ಅವ್ರಿಗೆ ಸಿಗುತ್ತೆ. ಖಾಸಗಿ ನಿವಾಸಿಗಳ ಒಂದು ಪಾತ್ರ ಏನು ಬೆಳೆ ಸಮೀಕ್ಷೆಯಲ್ಲಿ? ನೋಡಿ, ಖಾಸಗಿ ನಿವಾಸಿಗಳ ಪಾತ್ರ ಬಹಳ ಮುಖ್ಯವಾದದ್ದು. ಇಲ್ಲಿ ಇಲಾಖೆ ಸರ್ಕಾರ ಮತ್ತೆ ರೈತನ ಮಧ್ಯೆ ಕೊಂಡಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಇವರು. ಏನು ನಮ್ಮ ಸರ್ಕಾರದಿಂದ ಅಥವಾ ಇಲಾಖೆಗಳು, ನಮ್ಮ ಕೃಷಿ ಇರಬಹುದು, ಕಂದಾಯ ಇರಬಹುದು, ತೋಟಗಾರಿಕೆ ಇರಬಹುದು, ಈ ಎಲ್ಲ ಇಲಾಖೆಗಳು ಏನು ನಾವು ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ತೀರ್ಮಾನ ಮಾಡಿದೀವೋ, ಇದನ್ನ ಮುಂದೆ ಒಯ್ಯಬೇಕಾದ್ರೆ, ಮುಂದೆ ತೆಗೆದುಕೊಂಡು ಹೋಗಬೇಕಾದ್ರೆ ಇವರು ಖಾಸಗಿ ನಿವಾಸಿಗಳು ರೈತರಿಗೆ ತಿಳುವಳಿಕೆಯನ್ನ ಕೊಟ್ಟು ಅವರಿಗೆ ಪ್ರಚಾರವನ್ನ ಮಾಡಿ ಹಳ್ಳಿಯ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅವರಿಗೆ ಒಂದು ತಿಳುವಳಿಕೆ ಕೊಟ್ಟು ಯಾವ ರೀತಿ ಈ ಒಂದು ಆಪ್ ಅನ್ನ, ಯಾಕೆಂದ್ರೆ ಕೆಲವಷ್ಟು ರೈತರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಇದನ್ನ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು, ಪ್ಲೇಸ್ಟೋರ್ ಹೋಗಿ ಯಾವ ರೀತಿ ಡೌನ್ಲೋಡ್. ಕೆಲವರು ಬುದ್ಧಿವಂತರು ರೈತರುಗಳು ಗೊತ್ತಿರೋರು ಇರ್ತಾರೆ, ವಿದ್ಯಾವಂತರು ಇರ್ತಾರೆ, ಅವರೆಲ್ಲ ಮಾಡ್ತಾರೆ. ಕೆಲವಷ್ಟು ಮಂದಿಗೆ ಗೊತ್ತಿರಲ್ಲ ಪಾಪ. ಅವರಿಗೆಲ್ಲ ಇವರು ನಮ್ಮ ಏನ್ ಖಾಸಗಿ ನಿವಾಸಿಗಳಿದ್ದಾರೆ ಅವರು ಅವರಿಗೆ ತಿಳುವಳಿಕೆಯನ್ನ ಕೊಟ್ಟು ಅವರಿಗೆ ಒಂದು ಈ ಮಾಹಿತಿ ಯಾವ ರೀತಿ ಅದನ್ನ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಅನುವನ್ನ ಮಾಡಿಕೊಟ್ಟು ಸಹಾಯವನ್ನ ಮಾಡ್ತಾರೆ ರೈತರಿಗೆ. ಬೆಳೆ ಸಮೀಕ್ಷೆಯ ವಿವಿಧ ಹಂತಗಳು ಯಾವ್ಯಾವ್ದು ಸರ್? ಈಗ ನೋಡಿ, ಈಗ ಬೆಳೆ ಸಮೀಕ್ಷೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಮೊದಲನೆಯಾಗಿ ಈ ಮಾಹೆಯ 23ನೇ ತಾರೀಕುವರೆಗೂ ರೈತರಿಗೆ ಒಂದು ಅವರ ಜಮೀನಿನಲ್ಲಿ ಅಥವಾ ತಾಕಿನಲ್ಲಿ ಇರತಕ್ಕಂತ ಬೆಳೆಯನ್ನ ಫೋಟೋ ತೆಗೆದು ಅಪ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಆ ನಂತರ ಉಳಿದಂತ ಪ್ಲಾಟ್ಗಳು ಅಂದ್ರೆ ಯಾವ್ದಾದ್ರು ಕೆಲವೊಂದು ತಾಕುಗಳಲ್ಲಿ ಉಳಿದ್ರೆ ಅದನ್ನ ಖಾಸಗಿ ನಿವಾಸಿಗಳು ಮಾಡಬೇಕಾಗುತ್ತೆ. ಆದ್ರೆ ನಮ್ಮ ಒಂದು ಚಿಂತನೆ ಏನು ಅಂದ್ರೆ 23ನೇ ತಾರೀಕಿನೊಳಗೇನೆ ಎಲ್ಲಾ ಪ್ಲಾಟ್ಗಳನ್ನು ಮುಗಿಸಬೇಕು, ನಮ್ಮ ರೈತರ ಹಂತದಲ್ಲೇ ಮುಕ್ತಾಯಗೊಳಿಸಬೇಕು ಅನ್ನುವಂತ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದ್ದೇವೆ. ಈಗ ಇಲ್ಲಿ ಆರಂಭದಲ್ಲಿ ಏನಾಗುತ್ತೆ, ನಮ್ಮ ರೈತರು ತೆಗೆದಂತ ಫೋಟೋಗಳನ್ನ ಈ ಖಾಸಗಿ ನಿವಾಸಿಗಳು ಅವರಿಗೆ ಸಹಾಯ ಮಾಡ್ತಾರೆ ಒಂದು. ಎರಡನೇದು ಅವರ ನಂತರ ನಮ್ಮ ಕಂದಾಯ ಇಲಾಖೆಯ ಮೇಲ್ವಿಚಾರಕರು ಅಥವಾ ಸೂಪರ್ವೈಸರ್ಸ್ ಅಂತ ಇರ್ತಾರೆ. ಇವ್ರ ಕೆಲಸ ಏನಪ್ಪಾ ಅಂದ್ರೆ ಇವರು ಈ ಒಂದು ರೈತರು ಅಥವಾ ಖಾಸಗಿ ನಿವಾಸಿಗಳು ತೆಗೆದಂತ ಫೋಟೋಗಳನ್ನ ಅಪ್ಲೋಡ್ ಮಾಡಿರ್ತಾರಲ್ಲ ಅವುಗಳು ಸರಿಯಾಗಿದಾವ. ಉದಾಹರಣೆಗೆ ಈಗ ಫೋಟೋದಲ್ಲಿ ಮುಸ್ಕಿನ ಜೋಳ ಇರುತ್ತೆ, ಅಲ್ಲಿ ಪದಗಳಲ್ಲಿ ನಮೂದು ಮಾಡುವಾಗ ಜೋಳ ಅಂತ ಇರುತ್ತೆ, ಅವಾಗ ಅದು ತಪ್ಪಾಗುತ್ತೆ. ಅಂತದನ್ನ ಕರೆಕ್ಟ್ ಮಾಡಲಿಕ್ಕೆ, ಸರಿಪಡಿಸಲಿಕ್ಕೆ ಇವರು ಮೇಲ್ವಿಚಾರಕರು, ಅವರ ಕೆಲಸ ಅದು. ಏನು ಈಗ ಮುಸುಕಿನ ಜೋಳ ಇದ್ದು ಮುಸುಕಿನ ಜೋಳ ಅಂತಲೇ ಅದನ್ನ ನಮೂದು ಮಾಡಬೇಕು. ಹಾಗೆ ಮತ್ತೆ ಈಗ ಏನಾಗುತ್ತೆ ಅಂದ್ರೆ ಕೆಲವೊಂದು ತಪ್ಪಾಗಿ ಅಪ್ಲೋಡ್ ಮಾಡಿರ್ತಾರೆ, ಫೋಟೋ ಸರಿಯಾಗಿ ಕಾಣಿಸ್ತಾ ಇರಲ್ಲ, ಅಂತವನ್ನ ರೀಸರ್ವೆಗೆ ಹಾಕ್ಬೋದು ಇವರು ಯಾರು ನಮ್ಮ ಮೇಲ್ವಿಚಾರಕರು. ರೀಸರ್ವೆ ಮಾಡಲಿಕ್ಕೆ ಕೂಡ ಅಲ್ಲಿ ಒಂದು ಆಪ್ಷನ್ ಅಥವಾ ಅವಕಾಶ ಇರ್ತದೆ. ಆ ಒಂದು ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ PR ಹೋಗುತ್ತೆ, PR ಆಪ್ ಹೋಗುತ್ತೆ. PR ಅಲ್ಲಿ ಅಂದ್ರೆ ಖಾಸಗಿ ನಿವಾಸಿ PR ಅಂದ್ರೆ ಅವರು ರೀಸರ್ವೆ ಅಂದ್ರೆ ಪುನರ್ ಸಮೀಕ್ಷೆಯನ್ನ ಮಾಡಬೇಕಾಗುತ್ತೆ, ಆ ಒಂದು ತಾಕಿನ ಪುನರ್ ಸಮೀಕ್ಷೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ಇವರ ಮೇಲ್ಗಡೆ ಏನು ನಾನು ಮೇಲ್ವಿಚಾರಕರು ಅಂತ ಏನ್ ಹೇಳಿದೆ, ಅವರ ಮೇಲ್ಗಡೆ ಈ ಕ್ವಾಲಿಟಿ ಅಶ್ಯೂರೆನ್ಸ್ ಆಫೀಸರ್ ಅಂತ ಇರ್ತಾರೆ. ಇವರು ಯಾರಪ್ಪ ಅಂದ್ರೆ ಗುಣಮಟ್ಟದ ಖಾತರಿ ಅಧಿಕಾರಿಗಳು. ಇವರು ಯಾರಪ್ಪ ಅಂದ್ರೆ ಈ ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು, ತಾಲೂಕು ಮಟ್ಟದ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು, ತಾಲೂಕು ಮಟ್ಟದ ರೇಷ್ಮೆ ಇಲಾಖಾ ಅಧಿಕಾರಿಗಳು, ಈ ಮೂರು ಇಲಾಖೆಯ ತಾಲೂಕು ಮಟ್ಟದ ಇಲಾಖಾ ಅಧಿಕಾರಿಗಳನ್ನ ಏನು ಒಂದು ಗುಣಮಟ್ಟವನ್ನ ಖಾತ್ರಿಪಡಿಸುವ ಅಧಿಕಾರಿಗಳು ಅಂತ ನೇಮಿಸಲಾಗುತ್ತೆ. ಈಗ ನಮ್ಮ ಜಿಲ್ಲೆಯಲ್ಲಿ 23 ಜನ ಅಂತಹ ಅಧಿಕಾರಿಗಳನ್ನ ನಾವು ನೇಮಿಸಿದ್ದೇವೆ. ಸೊ ಇವರ ಕೆಲಸ ಏನು ಅಂದ್ರೆ ಈ ಮೇಲ್ವಿಚಾರಕರು ನೋಡದಂತ ಒಂದು ಸಮೀಕ್ಷೆಯ ತಾಕುಗಳು ಅಥವಾ ಫೋಟೋಗಳು ಏನಿರ್ತದೆ ಅದರಲ್ಲಿ ಗುಣಮಟ್ಟ ಯಾವ ರೀತಿ ಇದೆ, ಈಗ ಏನು ಸಾಲುಗಳು ವಿರುದ್ಧವಾಗಿ ತೆಗಿಬಾರ್ದು, ಸಾಲುಗಳ ಸಮಾನಾಂತರವಾಗಿ ಫೋಟೋಗಳನ್ನು ತೆಗಿಬೇಕು. ಮತ್ತೆ ಅವರು ಫೋಟೋ ಈಗ ಎರಡು ಬೆಳೆ ಇರುತ್ತೆ, ಮಿಶ್ರ ಬೆಳೆ ಇರುತ್ತೆ, ಎರಡೂ ಬೆಳೆಗಳ ಫೋಟೋ ತೆಗೆದಿದ್ದಾರಾ ಅಥವಾ ಒಂದು ಕಾಣಿಸ್ತಾ ಇಲ್ವಾ, ಒಂದು ಅರ್ಧ ಕಾಣ್ತಾ ಇದೆಯಾ, ಮತ್ತೆ ಸ್ಪಷ್ಟವಾಗಿದೆಯಾ ಸ್ಪಷ್ಟವಾಗಿಲ್ವಾ, ಇವುಗಳೆಲ್ಲವನ್ನ ಖಾತ್ರಿಪಡಿಸತಕ್ಕಂಥದ್ದು ಈ ಗುಣಮಟ್ಟ ಅಧಿಕಾರಿಗಳ ಕೆಲಸ ಆಗಿರ್ತದೆ. ರವಿ ಅವರೇ, ಈಗ ರೈತರು ಅಂದಾಗ ಈಗ ಮುಂಗಾರಿನ ಬೆಳೆ ಸಮೀಕ್ಷೆ ಅಂದ್ರೆ ಈ ಪ್ರಸಕ್ತ ಮುಂಗಾರಿನಲ್ಲಿ ಆ ರೈತ ಬೆಳೆದಿರುವಂತಹ ಬೆಳೆ ಸಮೀಕ್ಷೆ ಮಾತ್ರನಾ, ಅಥವಾ ಅವನ ಜಮೀನಲ್ಲಿ ಮರ ಗಿಡ ಇರುತ್ತೆ, ಮಾವು ಹಾಕಿರ್ತಾನೆ, ಬೇರೆ ಬೇರೆ ತರಹದ ಪರ್ಮನೆಂಟ್ ಸೋರ್ಸ್ ಅಂತೀವಲ್ಲ ನಾವು, ಆ ಬೆಳೆ ಇಲ್ಲ ರೇಷ್ಮೆ ಇರುತ್ತೆ? ನಿಜ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಉತ್ತಮ ಪ್ರಶ್ನೆ ಇದು. ಏನಾಗುತ್ತೆ, ಎಲ್ಲಾ ಬೆಳೆಗಳನ್ನ ನಾವು ನಮೂದಿಸಬೇಕಾಗ್ತದೆ. ಈಗ ನೋಡಿ, ಒಬ್ಬ ರೈತರ ತಾಕಿನಲ್ಲಿ 10 ಗುಂಟೆ ಅಥವಾ 1 ಎಕರೆ ಒಂದು ತಾಕಿದೆ ಅನ್ಕೊಂಡ್ರೆ, 1 ಎಕರೆನಲ್ಲಿ ಈಗ ಮಾವು ಅಥವಾ ಸಪೋಟನೋ 33 ಅಡಿ 33 ಅಡಿ ಅಂತರ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಮಾವು ಅಥವಾ ಸಪೋಟನ ಬೆಳೆದ್ರೆ ಅದು 40 ಗಿಡಗಳ ಸಂಖ್ಯೆ ಬರ್ತದೆ. ಅಲ್ಲಿ ಅವಕಾಶ ಇರುತ್ತೆ, ಅಲ್ಲಿ ಮಾವು ಅಂತ ನಮೂದಿಸಿ ಅದನ್ನ 40 ಸಂಖ್ಯೆ ಅಂತ ನಮೂದಿಸಬೇಕಾಗ್ತದೆ. ಮತ್ತೆ ಅದರಲ್ಲಿ ಅಂತರ ಬೆಳೆಯಾಗಿ ರಾಗಿ ಬೆಳೆದಿರ್ತಾರೆ ಅಂತ ಇಟ್ಕೊಳ್ಳಿ, ರಾಗಿನೋ ಜೋಳನೋ ಮತ್ತೊಂದು, ಅದನ್ನು ಕೂಡ ನಮೂದಿಸಬೇಕಾಗುತ್ತೆ. ಫೋಟೋ ತೆಗೆಯುವಾಗ, ಛಾಯಾಚಿತ್ರವನ್ನ ತೆಗೆಯುವಾಗ ಎರಡೂ ಬರುವ ಹಾಗೆ ಅದರಲ್ಲಿ 3 ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಎರಡೂ ಬರೋ ಹಾಗೆ ಇವರು ಫೋಟೋಗಳನ್ನು ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತೆ. ಜಮೀನಿನ ಸುತ್ತ ಮರ ಗಿಡಗಳು ಹಾಕಿರ್ತಾರೆ, ತೇಗ ಇರುತ್ತೆ, ಶ್ರೀಗಂಧ ಇರುತ್ತೆ, ಅಥವಾ ಬೇರೆ ಬೇರೆ ಸರ್ವೆ ಮರಗಳು, ಬದುವಿನಲ್ಲಿ ಒಂದಷ್ಟು ಮರ ಗಿಡಗಳನ್ನ ಹಾಕೊಂಡಿರ್ತಾರೆ. ಎಲ್ಲೋ ಕೊಳ ಇಟ್ಕೊಂಡು ಮೀನ್ ಸಾಕ್ತಾ ಇರ್ತಾರೆ, ಹಸು ಸಾಕಣೆ ಮಾಡಿರ್ತಾರೆ, ಕುರಿ ಮೇಕೆಗಳನ್ನ ಇಟ್ಕೊಂಡಿರ್ತಾರೆ, ಎಲ್ಲವನ್ನೂ ನಮೂದು ಮಾಡಬೇಕಾಗತ್ತ? ಇಲ್ಲ, ಇದರಲ್ಲಿ ಏನಂದ್ರೆ ಜೀವಂತ ಪ್ರಾಣಿಗಳಿಗೆ ಅಂದ್ರೆ ಮೇಕೆ ಹಸು ಇವೆಲ್ಲ ಬರೋದಿಲ್ಲ ಇದರಲ್ಲಿ. ಬೆಳೆ ಮಾತ್ರ ತಾವು ಏನ್ ಹೇಳಿದ್ರೆ ಬದು ಮೇಲೆ ಅದು ಬರುತ್ತೆ. ಬದುವಿನ ಈಗ ಅವು ಬೆಳೆಗಳು ಬದುವಿನಲ್ಲಿ ಇರ್ತಕ್ಕಂತ ಪ್ಲಾಂಟ್ಸ್ ಅಥವಾ ಗಿಡ ಮರಗಳು, ಅರಣ್ಯ ಈಗ ಅಗ್ರೋ ಫಾರೆಸ್ಟ್ ಅರಣ್ಯ ಕೃಷಿ ಅರಣ್ಯ ಅಂತೀವಿ, ಅದರಲ್ಲಿ ಕೃಷಿ ಬೆಳೆಗಳ ಜೊತೆಗೆ ಅರಣ್ಯ ಬೆಳೆಗಳಿರ್ತವೆ, ಮರಗಳಿರ್ತವೆ, ಟೀಕೋ ಸಿಲ್ವರು ಇಂಥವೆಲ್ಲ ಇರ್ತವೆ. ಅವುಗಳನ್ನು ಕೂಡ ನಮೂದಿಸಬೇಕಾಗುತ್ತೆ, ಅವುಗಳ ಸಂಖ್ಯೆಯನ್ನು ಕೂಡ ನಮೂದಿಸಬೇಕಾಗ್ತದೆ. ಅದಕ್ಕೂ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮತ್ತೆ ತಾವು ಹೇಳಿದ್ರಿ ಮನೆ, ಈಗ ಒಂದು ಏನು ಥ್ರೆಶಿಂಗ್ ಯಾರ್ಡ್ ಅಂತೀವಿ ಅಂದ್ರೆ ಕಣ ಅಂದ್ರೆ ಸಿಮೆಂಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಅಥವಾ ಒಂದು ಯಾವ್ದೋ ಫಾರ್ಮ್ ಹೌಸ್ ಮನೆ ಇರ್ತದೆ, ಅದೆಲ್ಲ ಎನ್ಎ ನಾನ್ ಅಗ್ರಿಕಲ್ಚರ್ ಅಂತ ಹೇಳಿ ಎನ್ಎ ಪ್ಲಾಟ್ಸ್ ಗಳು ಅಂತೇಳಿ ನಮೂದು ನಾವೇ ಮಾಡಿರ್ತೀವಿ. ಅದರಲ್ಲಿ ಇದ್ರೆ ಅವ್ರಿಗೂ ಅವಕಾಶ ಇರುತ್ತೆ, ಕೆಲವೊಮ್ಮೆ ನಾವು ನಮೂದು ಮಾಡಿದ್ರೆ ಅವ್ರಿಗೂ ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ಅದನ್ನ ಮಾಡಬೇಕಾಗ್ತದೆ. ಅಂದ್ರೆ ಈಗ ಉದಾಹರಣೆಗೆ ರೇಷ್ಮೆ ಬೆಳೆಗಾರರು ಜಮೀನಲ್ಲೇ ಮನೆ ಕಟ್ಕೊಂಡಿರ್ತಾರೆ. ಹೌದು, ಆ ಮನೆ ಎಷ್ಟು ವಿಸ್ತೀರ್ಣ ಅದು ಎನ್ಎ ಆಗಿ ಆಗುತ್ತೆ, ಎನ್ಎ ಅಂತ. ಯಾಕೆ ಮನೆ ಇರಬಹುದು, ಒಂದು ಹೊಂಡ ಇರಬಹುದು, ಕೃಷಿ ಹೊಂಡ ಇರಬಹುದು, ಇವೆಲ್ಲ ಆ ಒಂದು ಕಾಲಮ್ ನಲ್ಲಿ ಬರ್ತವೆ. ಈ ಬೆಳೆ ಸಮೀಕ್ಷೆಯಲ್ಲಿ ರೈತರೇ ಮಾಡಬಹುದು ಅಂತ ತಾವು ಹೇಳಿದ್ರಿ. ಹೌದು, ಈ ರೈತರ ಪಾತ್ರ ಏನು, ಬರೀ ಫೋಟೋ ಹಾಕಿದ್ರಷ್ಟೇ ಸಾಕ ಅಥವಾ ಬೇರೆ ಏನಾದ್ರೂ ದಾಖಲೆಗಳನ್ನು ಕೂಡ ಅವ್ರು ಹಾಕಬೇಕಾಗತ್ತೆ? ಇಲ್ಲ ನೋಡಿ, ಈಗ ನಾನು ಏನ್ ಹೇಳಿದೆ, ಈ ವರ್ಷ ಏನು ಬೆಳೆ ಸಮೀಕ್ಷೆ ಉತ್ಸವ 2020 ಮುಂಗಾರಿನಲ್ಲಿ ನಾವು ರೈತರಿಗೆ ಅವಕಾಶ ಕೊಟ್ಟಿರೋದ್ರಿಂದ ಇಲ್ಲಿ ಎರಡು ಆಪ್ಷನ್ಗಳು ಅಥವಾ ಅವಕಾಶಗಳಿದ್ದಾವೆ. ಒಂದು ಏನಪ್ಪಾ ಅಂದ್ರೆ, ನಾವು ಫೋಟೋ ತೆಗಿಬೇಕಾದ್ರೆ ರೈತ ಸೆಲ್ಫಿ ತಗೋಬಹುದು ಅಥವಾ ಬೇರೆ ಇನ್ನೊಬ್ರು ರೈತರ ಫೋಟೋವನ್ನ ಆ ಒಂದು ತಾಕಿನಲ್ಲಿ ನಿಲ್ಲಿಸಿ ತಗೋಬಹುದು. ಆದ್ರೆ ಕೆಲವೊಮ್ಮೆ ರೈತರು ಬರೋದಕ್ಕೆ ಆಗೋದಿಲ್ಲ. ಈಗ 100 ಜನ ರೈತರಿದ್ರೆ ಒಂದು 60-70 ಜನ ರೈತರು ಬಂದು ಭಾಗವಹಿಸಬಹುದು. ಇನ್ನೊಂದು 10 ಜನ ಅಥವಾ 15 ಜನ ಯಾರು ಭಾಗವಹಿಸಕ್ಕಾಗಲ್ಲ, ಅವರ ಒಂದು ದೃಢೀಕರಣ ಪತ್ರ ಇದೆ. ಆ ದೃಢೀಕರಣ ಪತ್ರದಲ್ಲಿ ನಮ್ಮ ಖಾಸಗಿ ನಿವಾಸಿಗಳು ಅವ್ರ ಹತ್ರ ಆ ದೃಢೀಕರಣ ಪತ್ರವನ್ನ ತಗಬೇಕು. ಆ ದೃಢೀಕರಣ ಪತ್ರದಲ್ಲಿ ಏನಪ್ಪಾ ಇದೆ ಅಂದ್ರೆ, ಒಂದು ಒಪ್ಪಿಗೆ ಕೊಡಬೇಕವರು, ನನ್ನ ಜಮೀನಿನಲ್ಲಿ ನನ್ನ ಜಮೀನಿನ ಇಂಥ ತಾಕನಲ್ಲಿ ನೀವು ಬೆಳೆ ಸಮೀಕ್ಷೆ ಮಾಡಿ ಅದನ್ನ ಫೋಟೋವನ್ನ ಅಪ್ಲೋಡ್ ಮಾಡಲಿಕ್ಕೆ ನನ್ನ ಅನುಮತಿ ಇದೆ ಅಂತಕ್ಕಂಥದ್ದನ್ನ ಒಂದು ಅನುಮತಿಯನ್ನ ಆ ಒಂದು ದೃಢೀಕರಣದಲ್ಲಿ ರೈತರು ಸಹಿ ಮಾಡಿ ಕೊಡಬೇಕಾಗ್ತದೆ. ನಾನು ಆಗ್ಲೇ ಏನ್ ಹೇಳಿದೆ, 3 ಫೋಟೋಗಳು ಅಪ್ಲೋಡ್ ಮಾಡಬೇಕು ಅಂತ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು, ನಮ್ಮ ಖಾಸಗಿ ನಿವಾಸಿಗಳು ಅಥವಾ ರೈತರ ಪರವಾಗಿ ಮಾಡುವಂತವರು 2 ಫೋಟೋಗಳನ್ನ ಜಮೀನಿಂದು ಅಥವಾ ಬೆಳೆದು ಮಾಡಬೇಕು, 3ನೇ ಫೋಟೋವನ್ನ ಇವರು ಏನು ಒಂದು ದೃಢೀಕರಣ ಕೊಟ್ಟಿರ್ತಾರೆ ರೈತರು, ನಮ್ಮ ರೈತ ಬಾಂಧವರು ಏನು ಬರ್ಲಿಕ್ಕೆ ಆಗದೆ ಜಮೀನಿಗೆ, ಏನೋ ಕೆಲವರು ತುಂಬಾ ಅನಾರೋಗ್ಯ ಅಥವಾ ವಯಸ್ಸಾಗಿ ಅಥವಾ ಮತ್ತೊಂದು ಕಾರಣಕ್ಕೆ ಬರಕ್ ಆಗದೆ ಇದ್ದ ಸಂದರ್ಭದಲ್ಲಿ ಈ ಒಂದು ದೃಢೀಕರಣವನ್ನ 3ನೇ ಫೋಟೋ ಆಗಿ ಅಪ್ಲೋಡ್ ಮಾಡಬೇಕಾಗ್ತದೆ. ರವಿ ಅವರೇ, ನಾನಾ ಕಾರಣಗಳಿಂದ ಯಾವ ಬೆಳೆನೂ ಕೂಡ ಬೆಳೆಯಕ್ಕಾಗಿಲ್ಲ ಅಂತ ಇಟ್ಕೊಳ್ಳಿ ಜಮೀನಲ್ಲಿ, ಅದನ್ನು ಕೂಡ ಅವ್ರು ನಮೂದಿಸಬೇಕಾಗತ್ತ, ಈ ಬಾರಿ ಯಾವ ಬೆಳೆನೂ ಬೆಳೆದಿಲ್ಲ ಅಂತ ಸಮೀಕ್ಷೆನಲ್ಲಿ. ಹೌದು, ಅದು ಏನಾಗುತ್ತೆ, ಈ ಒಂದು ಜಮೀನಿನಲ್ಲಿ ಖಾಲಿ ಬಿಟ್ಟಿರ್ತಕ್ಕಂತ ಪ್ರದೇಶಕ್ಕೆ ಪಾಳು ಭೂಮಿ ಅಂತಕ್ಕಂತ ಒಂದು ಅವಕಾಶ ಆಪ್ಷನ್ ಇದೆ. ಅದು ಪಾಳು ಭೂಮಿ ಅಂತ ಅದು ಒಂದು ಆಯ್ಕೆಯನ್ನ ಮಾಡಿ ಅದನ್ನು ನಮೂದಿಸಿದ್ರೆ ಆಯ್ತು, ಅದು ಪಾಳು ಭೂಮಿಯಂತೆ ಬರ್ತದೆ. ರವಿ ಅವರೇ, ಇದು ನೇರವಾಗಿ ತಮಗೆ ಸಂಬಂಧಪಡದ ಪ್ರಶ್ನೆ, ಕಂದಾಯ ಇಲಾಖೆನವರದ್ದು, ಆದ್ರೂ ಕೂಡ ಸಮೀಕ್ಷೆ ಬಂದಾಗ ಈ ಪ್ರಶ್ನೆಯನ್ನ ಕೇಳಲೇಬೇಕಾಗತ್ತೆ. ಎಷ್ಟೋ ಜನ ರೈತರು ಅಂಟಮ್ಮಂದ್ರು ಪಾಲಾಗಿರಲ್ಲ, ತಂದೆ ಹೆಸರಲ್ಲಿ ಜಮೀನಿರುತ್ತೆ, ಆದ್ರೆ ಇವರು ಹಂಚ್ಕೊಂಡು ವ್ಯವಸಾಯ ಮಾಡ್ತಾ ಇರ್ತಾರೆ. ಒಂದ್ ನಾಲ್ಕು ಜನ ಅಂಟಮ್ಮಂದ್ರಿದ್ದಾರೆ, 10 ಎಕರೆ ಜಮೀನು ಹಂಚ್ಕೊಂಡಿದ್ದಾರೆ, 2.5 ಎಕರೆ ಬಂದಿದೆ, ಆದ್ರೆ ಇವ್ರ ಹೆಸರಲ್ಲ ಜಮೀನ್ ಇರಲ್ಲ, ಪಾಲ್ಪಾರಿ ಕತ್ತಾಗಿರಲ್ಲ, ಹಿಸ್ಸೆ ಕೂಡ ಆಗಿರಲ್ಲ, ತಂದೆ ಒಬ್ಬನ ಹೆಸರಲ್ಲಿ ಜಮೀನ್ ಇರುತ್ತೆ. ಈಗ ಅಂಥವ್ರು ಯಾವ ರೀತಿ ಸಮೀಕ್ಷಾ ಆಪ್ ಅಲ್ಲಿ ಭಾಗವಹಿಸಬಹುದು ಅಥವಾ ಅದಕ್ಕೇನು? ಈಗ ನಾನು ಆಗಲೇ ಹೇಳದಂಗೆ, ಯಾರು ಮಾಲೀಕರು ಇರ್ತಾರೆ ಅವರ ಪರವಾಗಿ ಅವರ ಮಕ್ಕಳು ಅಥವಾ ಮೊಮ್ಮಕ್ಕಳು ಯಾರಿರ್ತಾರೆ ಅವರು ಫೋಟೋವನ್ನ ತೆಗೆದು ಅಪ್ಲೋಡ್ ಮಾಡಬಹುದು. ಆದ್ರೆ ಆ ನಮೂದು ಮಾಡುವಾಗ ಅವರ ತಂದೆ ಯಾರು ಮಾಲೀಕರಿರ್ತಾರೆ ಅವರ ಒಂದು ಮೊಬೈಲ್ ಸಂಖ್ಯೆಯನ್ನ ಅದರಲ್ಲಿ ನಮೂದು ಮಾಡಬೇಕಾಗ್ತದೆ. ಮತ್ತೆ ಇವರು ಫೋಟೋಗಳನ್ನ ತೆಗಿಬಹುದಾಗಿರ್ತದೆ, ಯಾರು ಅವರ ಮಕ್ಕಳಿರ್ತಾರಲ್ಲ ಅವ್ರ ಫೋಟೋಗಳನ್ನ ತೆಗಿಬಹುದಾಗಿರ್ತದೆ. ಎಷ್ಟೋ ಕಡೆಗಳಲ್ಲಿ ತಾತನ ಹೆಸರು ಜಮೀನು. ಹೌದೌದು, ಏನಾಗಿದೆ ತಮಗೆ ತಿಳಿದಿರೋ ಹಾಗೆ ನಮ್ಮ ನೋಡಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆ 3ನೇ ಅತಿ ಹೆಚ್ಚು ಜಿಲ್ಲೆ ಏನು ತಾಕುಗಳ ಸಂಖ್ಯೆಯಲ್ಲಿ. ತಾಕುಗಳು ಅಂದ್ರೆ RTC ವಾಹನಗಳ, ಇದರಲ್ಲಿ 15,16,400 ಅಂದ್ರೆ 400+ ಅಷ್ಟು ನಮ್ಮ ಇವಿದಾವೆ ಖಾತೆಗಳು, ಅಂದ್ರೆ ಪಹಣಿಗಳು ಟೋಟಲ್ ಅಂದ್ರೆ ಅಷ್ಟು ಜಮೀನುಗಳು ತುಂಡು ತುಂಡು ಆಗಿಬಿಟ್ಟಿದ್ದಾವೆ. ಅಂದ್ರೆ ಪಹಣಿಗಳ ಸಂಖ್ಯೆ ಅಷ್ಟು ಅಂದ್ರೆ ನೀವು ಈಗ ನೋಡಿ, ತುಮಕೂರು 17,00,000+ ಇದೆ, ಅದು ಬಿಟ್ರೆ ಮಂಡ್ಯ 16,00,000, ನಮ್ದು 15,00,000 ಸೊ ಹಾಗಾಗಿ ನಮ್ಮಲ್ಲೂ ಕೂಡ ಫ್ರಾಗ್ಮೆಂಟೇಷನ್ ಅಂತ ಏನ್ ಹೇಳ್ತೀವಿ, ಈ ಒಂದು ಭೂಮಿಗಳ ಒಂದು ಏನು ವಿಭಾಗಗಳಾಗಿ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಗುಂಟೆಗಳಲ್ಲಿ ಇರ್ತಕ್ಕಂಥದ್ದು, ವಿಸ್ತೀರ್ಣಗಳಲ್ಲಿ ಇರ್ತಕ್ಕಂಥದ್ದು. ಈಗ ಅವರು ಸಮೀಕ್ಷೆ ಮಾಡಿ ಅದರ ಫೋಟೋನ ಹಾಕೋದು ಅಂತ ಇಟ್ಕೊಳ್ಳಿ, ಈಗ ಅವ್ರು ಹಾಕಿದ್ ಸರಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಯಾರು ಪರೀಕ್ಷೆ ಮಾಡ್ತಾರೆ? ನೋಡಿ, ಈಗ ಅದು ನಾನು ಆಗ್ಲೇ ಹೇಳಿದೆ, ಅದನ್ನ ಈಗ ರೈತರಿಗೆ ಯಾವುದಾದರೂ ಒಂದು ಡೌಟ್ ಸಂದೇಹ ಬಂದ್ರೆ ಏನ್ ಮಾಡಬಹುದು ಅಂದ್ರೆ, ಅದಕ್ಕೊಂದು ಬೆಳೆ ದರ್ಶಕ್ ಆಪ್ ಅಂತ ಇದೆ, ಬೆಳೆ ದರ್ಶಕ್ ಆಪ್ ಅಂತ. ಆ ಆಪ್ನಲ್ಲಿ ಇವರು ಅಬ್ಜೆಕ್ಷನ್ ಅನ್ನ ಹಾಕ್ಬಹುದು, ಅಬ್ಜೆಕ್ಷನ್ ಅನ್ನ ಹಾಕ್ಬಹುದು. ಅವಾಗ ಹಾಕಿದಾಗ ಇದು ಮೇಲ್ವಿಚಾರಕರು ಅಥವಾ ನಾನು ಸೂಪರ್ವೈಸರ್ ಅಂತ ಏನ್ ಹೇಳಿದೆ ಅವ್ರಿಗೆ ಹೋಗ್ತದೆ, ಅವರು ಅಲ್ಲಿ ಸರಿಪಡಿಸಿ ಅದು ಸರಿ ಇಲ್ಲ ಅಂದಂತ. ಈಗ ಅವರು ನಮೂದಿಸಿರ್ತಕ್ಕಂಥದ್ದು ರೈತರು ಹೇಳ್ತಾ ಇರ್ತಕ್ಕಂಥಕ್ಕೂ ಒಂದಕ್ಕೊಂದು ತಾಳೆ ಇಲ್ಲ ಅಂದಂತ ಪರಿಸ್ಥಿತಿಯಲ್ಲಿ ಈ ಒಂದು PR ಗಳೇನಿರ್ತಾರೆ ಖಾಸಗಿ ನಿವಾಸಿಗಳು, ಅವರಿಗೆ ಮಹಾಜರ್ ಮಾಡ್ಲಿಕ್ಕೆ ಸೂಚಿಸ್ತಾರೆ. ಅವರು ರೈತರು ಜಮೀನಿಗೆ ಹೋಗಿ ತಾಕಿಗೆ ಹೋಗಿ ಮಹಾಜರ್ ಮಾಡಿ ರೈತರು ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ಸತ್ಯ ಇದ್ರೆ ಅದನ್ನ ಮರುಪರಿಶೀಲಿಸಿ ಅದನ್ನ ಮಹಾಜರ್ ಮಾಡಿ ಬದಲಾವಣೆ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಅಂದ್ರೆ ಮತ್ತೆ ಮರು ಸಮೀಕ್ಷೆ ಕೂಡ. ಹೌದು, ಮರು ಸಮೀಕ್ಷೆ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಒಂದು ಮೇಲ್ವಿಚಾರಣೆ ಮಾಡೋದಕ್ಕೆ ತಾವಾಗ್ಲೇ ಹೇಳ್ದಾಗೆ ರೈತರೇ ಅದನ್ನ ಮಾಡಿದಾಗ ಖಾಸಗಿ ನಿವಾಸಿಗಳು ಅದರ ಮೇಲ್ವಿಚಾರಣೆಯನ್ನು ಮಾಡಬಹುದು. ಖಾಸಗಿ ನಿವಾಸಿಗಳು ಮಾಡದಂತದನ್ನ ಮೇಲ್ವಿಚಾರಣೆ ಮಾಡೋರು ಯಾರು? ಅದೇ ಹೇಳದ್ನಲ್ಲ, ಕ್ವಾಲಿಟಿ ಅಶ್ಯೂರೆನ್ಸ್ ಆಫೀಸರ್ಸ್ ಅಂತ. ಕ್ವಾಲಿಟಿ ಅಶ್ಯೂರೆನ್ಸ್ ಆಫೀಸರ್ಸ್ ಅಂತ ಅಂದ್ರೆ ಗುಣಮಟ್ಟ ಖಾತ್ರಿಪಡಿಸಿಕೊಳ್ಳುವಂತ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಅದನ್ನ ಗುಣಮಟ್ಟವನ್ನ ಖಾತ್ರಿಪಡಿಸಿಕೊಳ್ತಾರೆ. ಈಗ ನನ್ನ ಒಂದು ಸಮೀಕ್ಷೆ ಮುಗಿದಿದೆ, ಸಮೀಕ್ಷೆ ಎಲ್ಲ ಕರೆಕ್ಟ್ ಆಗಿ ಇದೆ, ಏನು ಮುಂದೆ ಸಮಸ್ಯೆ ಆಗಲ್ಲ ಅನ್ನೋದು ಖಾತ್ರಿ ಹೇಗಾಗತ್ತೆ ರೈತನಿಗೆ? ಅವನಿಗೇನಾದ್ರು ಒಂದು ಮೆಸೇಜ್ ಬರುತ್ತಾ ನಿಮ್ದೆಲ್ಲ ದಾಖಲೆಗಳು ಸರಿ? ನೋಡಿ, ಅದು ಬೆಳೆ ದರ್ಶಕ ಆಪ್ನಲ್ಲಿ ಹೋಗಿ ನೋಡಬಹುದು ಅವರು ರೈತರು. ಅವರು ಯಾವ್ದನ್ನ ಈಗ ಇದೆಲ್ಲ ಆದ್ಮೇಲೆ ಬೆಳೆ ಸಮೀಕ್ಷೆ ಎಲ್ಲ ಮುಗಿದ ಮೇಲೆ ನಂತರ ಅದನ್ನ ಪ್ರಕಟಿಸ್ತಾರೆ, ಅದರಲ್ಲಿ ಏನಾಗುತ್ತೆ, ಈ ರೈತರು ಕೂಡ ಹೋಗಿ ಆ ಒಂದು ಇದರಲ್ಲಿ ಅವರ ಜಮೀನಿನಲ್ಲಿ ಯಾವ ಸರ್ವೆ ನಂಬರ್ ಇದನ್ನ ನಮೂದಿಸಿ ಅವರ ಜಮೀನಿನಲ್ಲಿ ಯಾವ ಬೆಳೆ ಬೆಳೆದಿದ್ದೀವಿ ಅನ್ನೋ ಫೋಟೋ ಕೂಡ ಇರುತ್ತೆ, ಅದನ್ನು ನೋಡಬಹುದು. ಹಾಗಾಗಿ ಏನು ಸಮಸ್ಯೆ ಆಗಲ್ಲ. ಅಂದ್ರೆ ಈಗ ಸಮೀಕ್ಷೆ ಮಾಡೋದಕ್ಕೆ ಒಂದು ಪ್ರತ್ಯೇಕವಾದ ಆಪ್ ಇದೆ ಅಂತ ಹೇಳಿ ಅಲ್ವಾ, ಅದು ಬೆಳೆ ಸಮೀಕ್ಷೆ ಆಪ್ ಅಂತ. ಹೌದು, ಅದು ಗೂಗಲ್ ಪ್ಲೇಸ್ಟೋರ್ ನಿಂದ ಪ್ಲೇಸ್ಟೋರ್ ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ಅದನ್ನ ಏನಂದ್ರೆ, ಆ ಡೌನ್ಲೋಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ಇಂಟರ್ನೆಟ್ ಇರೋ ಜಾಗದಲ್ಲಿ ಮಾಡ್ಕೋಬೇಕು, ಅದಕ್ಕೆ ಅಂತರ್ಜಾಲ ಇದು ಬೇಕಾಗುತ್ತೆ. ಬಟ್ ಏನಪ್ಪಾ ಅಂದ್ರೆ, ಈ ಒಂದು ತಾಕುಗಳಲ್ಲಿ ಅಥವಾ ಜಮೀನುಗಳಲ್ಲಿ ಹೋಗಿ ಫೋಟೋ ತೆಗೆಯಲಿಕ್ಕೆ ಮತ್ತೆ ಆ ಮಾಹಿತಿಯನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಅದಕ್ಕೇನು ಇಂಟರ್ನೆಟ್ ನ ಅವಶ್ಯಕತೆ ಇಲ್ಲ, ಅದು ಆಫ್ಲೈನ್ ನಲ್ಲೇ ಆಫ್ಲೈನ್ ಮೋಡ್ ನಲ್ಲೇ ಕರ್ತವ್ಯ ನಿರ್ವಹಿಸುತ್ತೆ, ಅದಕ್ಕೇನು ಸಮಸ್ಯೆ ಇಲ್ಲ. ಈಗ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಏನೇ ಆಕ್ಷೇಪಣೆಗಳಿದ್ರು ರೈತರು ಅದನ್ನ ಸಲ್ಲಿಸಬಹುದು ಅಂತ ಸಲ್ಲಿಸಬಹುದು. ಬೆಳೆ ದರ್ಶಕಾಪ ಅಂತ ಏನ್ ಹೇಳದ್ನಲ್ಲ ನಾನು, ಬೆಳೆ ದರ್ಶಕಾಪ ಅಂತ ಬೇರೆ ಇದೆ. ಇದು ಅವರ ಸಮಸ್ಯೆಗಳೇನಾದ್ರು ತಾವ್ ಹೇಳದಂಗ ಅನುಮಾನಗಳೇನಾದ್ರು ಇದ್ರೆ, ಅವ್ರ ಡೌಟ್ಸ್ ಗಳೇನಾದ್ರು ಇದ್ರೆ ಆ ಒಂದು ಆಕ್ಷೇಪಣೆಗಳನ್ನ ಸಲ್ಲಿಸ್ಲಿಕ್ಕೂ ಕೂಡ ಅವಕಾಶ ಇದೆ. ಈವರೆಗಿನ ಪ್ರಗತಿ ಹೇಗಿದೆ ರವಿ? ಈಗ ನೋಡಿ, ನಾನು ಆಗ್ಲೇ ಹೇಳಿದೆ, 15,16,282 ಫ್ಲಾಟ್ಗಳು ಅಥವಾ ಆರ್ಟಿಸಿಗಳು ಅಥವಾ ತಾಕುಗಳು ಅಂತ ಏನ್ ಹೇಳ್ತೀವಿ ಅಷ್ಟು ನಮ್ಮ ಜಿಲ್ಲೆಯಲ್ಲಿದ್ದಾವೆ. ಈಗ 2,63,333 ತಾಕುಗಳನ್ನ ನಮ್ಮ ರೈತರೇ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ 17% ನಮ್ಮ ರೈತರು ಈ ಒಂದು ಬೆಳೆ ಸಮೀಕ್ಷೆ ಆಪ್ ನಲ್ಲಿ ಪಾಲ್ಗೊಂಡು ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ ಇದು ಕಾಫಿ, ಕಾಳುಮೆಣಸು, ಏಲಕ್ಕಿ ಎಲ್ಲದಕ್ಕೂ ಆಗುತ್ತೆ ನೋಡಿ. ಎಲ್ಲ ಅವಕ್ಕೆಲ್ಲ ಹೆಂಗೆ ಈಗ ನೋಡಿ, ಈಗ ಅವುಗಳ ಸಂಖ್ಯೆಗಳನ್ನ ಕೆಲವೊಂದು ಬಹುವಾರ್ಷಿಕ ಬೆಳೆಗಳು ಅಥವಾ ಬಹುವಾರ್ಷಿಕ ಇವನ್ನ ಸಂಖ್ಯೆಗಳಲ್ಲಿ ನಮೂದು ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಮಾವಿರಬಹುದು, ಸಪೋಟಾ ಇರಬಹುದು, ಕಾಫಿ ಇರಬಹುದು, ಕಾಳುಮೆಣಸಿನ ಗಿಡಗಳಿರಬಹುದು, ಸಿಲ್ವರ್ ಓಕ್ ಇರಬಹುದು, ಇವುಗಳೆಲ್ಲ ಈಗ ಕೆಲವು ಕಡೆ ಅಂತರ್ ಬೆಳೆಯಾಗಿ ಬೆಳೆದಿರ್ತಾರೆ, ಮಿಶ್ರ ಬೆಳೆಯಾಗಿ ಬೆಳೆದಿರ್ತಾರೆ. ಇವುಗಳೆಲ್ಲವನ್ನ ನಮೂದು ಮಾಡ್ಲಿಕ್ಕೆ ಆ ಒಂದು ಆಪ್ ನಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಅಂದ್ರೆ ನಿಧಾನವಾಗಿ ಜನರಲ್ಲಿ ಅವೇರ್ನೆಸ್ ಬರ್ತಾ ಇದೆ. ಹೌದೌದು, ನಾವು ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದೀವಿ. ತಮಗೆಲ್ಲ ತಿಳಿದಿರೋ ಹಾಗೆ ಪತ್ರಿಕೆಗಳಲ್ಲಿ ನೋಡಿರಬಹುದು, ಕಳೆದ ಮಾಹೆಯಲ್ಲಿ 15ನೇ ತಾರೀಕು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಇದ್ದಂತ ದಿನ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಶಾಸಕರು ಹಾಗೂ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕೂಡ ಈ ಒಂದು ಬೆಳೆಯ ಸಮೀಕ್ಷೆಯ ಪೋಸ್ಟರ್ ಇರಬಹುದು, ಸ್ಟಿಕ್ಕರ್ ಇರಬಹುದು, ಈ ಒಂದು ಹ್ಯಾಂಡ್ ಬಿಲ್ಸ್ ಅಥವಾ ಮಾಹಿತಿ ಉಳ್ಳ ಪತ್ರಿಕೆಗಳಿರ್ಬೋದು, ಮತ್ತೆ ಅವೆಲ್ಲವನ್ನ ಬಿಡುಗಡೆಗೊಳಿಸಿದ್ದಾರೆ ಏಕಕಾಲಕ್ಕೆ. ಆಮೇಲೆ ಅದ್ರ ಜೊತೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸಾಹೇಬರು ಕೂಡ ನಮ್ಮ ಒಂದು ಈ ಹೂವಿನಹಳ್ಳಿ ಕಾವಲ್ ಅನ್ನತಕ್ಕಂತ ಒಂದು ಆಸನದ ಪಕ್ಕದಲ್ಲೇ ಇರತಕ್ಕಂತ ಒಂದು ಹಳ್ಳಿಗೆ ಬಂದು, ರೈತರ ತಾಕಿಗೆ ಬಂದು, ರಂಗೇಗೌಡ ಅಂತಕ್ಕಂತ ರೈತರ ತಾಕಿಗೆ ಬಂದು ಬೆಳೆ ಸಮೀಕ್ಷೆಯನ್ನ ಸ್ವತಃ ರೈತರು ಮಾಡದಂತದನ್ನ ನೋಡಿ ಅವರು ಕೂಡ ಅದನ್ನ ತಿಳ್ಕೊಂಡಿದ್ದಾರೆ. ಇದು ಕಡ್ಡಾಯನಾ ರವಿ ಅವರು ಮಾಡ್ಲೇಬೇಕ ಪ್ರತಿಯೊಬ್ಬ ರೈತರು? ಹೌದು ನೋಡಿ, ಇದು ನಮ್ಮ ರೈತರಿಗಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಇದು ರೈತರಿಗಾಗಿ ಮತ್ತು ನಮಗಾಗಿ ಅನ್ನೋಂಗೆ ಇದು ರೈತರಿಗೆ ಉಪಯೋಗ. ಯಾಕೆಂದ್ರೆ ಈಗ ಎಷ್ಟೋ ಜನಗಳು ತಾವು ಕೇಳಿರ್ಬೋದು, ನಮ್ಮ ರೈತರು ಕಂಪ್ಲೇಂಟ್ ಮಾಡ್ತಾರೆ, ದೂರುಗಳನ್ನ ಹೇಳ್ತಾರೆ. ಏನಂತ, ನಾನು ಭೂಮಿಯಲ್ಲಿ ಬೆಳೆದಿರ್ತಕ್ಕಂತ ಬೆಳೆನೆ ಬೇರೆ, ನನ್ನ ಆರ್ಟಿಸಿಯಲ್ಲಿ ಬರ್ತಕ್ಕಂತ ಬೆಳೆನೆ ಬೇರೆ, ಮತ್ತೆ ನಾನು ಉತ್ಪನ್ನವನ್ನ ಒಂದು ಬೆಂಬಲ ಬೆಲೆಯಲ್ಲಿ ಮಾರಕ್ ಹೋದಾಗ ನಾನು ಬೆಳೆದಿರೋದೇ ಬೇರೆ, ಅವ್ರು ನಮೂದಿಸಿರೋದೇ ಬೇರೆ ಅಂತ. ಇವೆಲ್ಲವಕ್ಕೂ ಪರಿಹಾರ ಸಿಗ್ಬೇಕು ಅಂದ್ರೆ ನಮ್ಮ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ, ಯಾರೋ ತಪ್ಪದೆ ಎಲ್ಲರೂ ಕೂಡ ರೈತರು ಭಾಗವಹಿಸಿ ತಮ್ಮ ತಮ್ಮ ಬೆಳೆದಂತ ಬೆಳೆಗಳನ್ನ ಈ ಒಂದು ಆಪ್ ಮುಖಾಂತರ ಅಪ್ಲೋಡ್ ಮಾಡಿದ್ರೆ ನಿಜಕ್ಕೂ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಇದು ರೈತರ ಕಾರ್ಯಕ್ರಮ, ರೈತರಿಗಾಗಿ ಇರತಕ್ಕಂತ ಕಾರ್ಯಕ್ರಮ. ದಯವಿಟ್ಟು ನನ್ನ ರೈತ ಬಾಂಧವರು, ಜಿಲ್ಲೆಯ ಎಲ್ಲ ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ. ರವಿ ಅವರೇ, ಏನು ಬೆಳೆ ಸಮೀಕ್ಷೆಯಲ್ಲಿ ಅವರು ನಮೂದು ಮಾಡ್ತಾರಲ್ಲ ಬೆಳೆ, ಅದು ತಕ್ಷಣ ಅವರ ಆರ್ಟಿಸಿಯಲ್ಲಿ ನಮೂದಾಗುತ್ತಾ ಅಥವಾ ಇಲ್ಲ? ಅದು ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂತ ಆಲೋಚನೆ ಸರ್ಕಾರದ ಮಟ್ಟದಲ್ಲಿ ಇದೆ. ಈಗ ಆರಂಭಿಕವಾಗಿ ಬೆಂಬಲ ಬೆಲೆಗಳಿಗೆ, ಬೆಳೆ ವಿಮೆಗೆ, ಈ ಎಲ್ಲ ಒಂದು ವಿಷಯಗಳಿಗೆ ತಗೊಳ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಆರ್ಟಿಸಿ ತಾವೇನು ಹೇಳಿದ್ರೆ ಕಾಲಂ, ಬೆಳೆ ಕಾಲಂ ಇರ್ತದೆ, ಅದರಲ್ಲೂ ನಮೂದಿಸ್ಲಿಕ್ಕೂ ಕೂಡ ಇದನ್ನೇ ಉಪಯೋಗಿಸಬೇಕು ಅಂತಕ್ಕಂಥದ್ದನ್ನ ಒಂದು ಆಲೋಚನೆ ಇದೆ ಸರ್ಕಾರದ ಮಟ್ಟದಲ್ಲಿ. ಅದಕ್ಕೂ ಕೂಡ ಅನುಕೂಲ ಆಗ್ತದೆ ಇದು, ದಯವಿಟ್ಟು ಎಲ್ಲರೂ ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಅಂತಿಮವಾಗಿ ಹಾಸನ ಜಿಲ್ಲೆಯ ರೈತರಿಗೆ ತಮ್ಮ ಸಂದೇಶ ಏನು? ಈ ವರ್ಷ ಉತ್ತಮವಾದಂತ ಮಳೆ ಬೆಳೆ ಆಗ್ತಾ ಇದೆ, ಒಳ್ಳೆ ಉತ್ತಮವಾದಂತ ಮಳೆ ಆಗಿದೆ, ತುಂಬಾ ಚೆನ್ನಾಗಿ ಫಸಲು ಬೆಳೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೈತರು ಇದನ್ನು ಕೂಡ, ಈ ಬೆಳೆ ಸಮೀಕ್ಷೆ ಕೂಡ ಒಂದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಅಂತ ತಿಳಿದು ದಯವಿಟ್ಟು ಎಲ್ಲ ರೈತ ಬಾಂಧವರು ಇದನ್ನ ಮಾಡಿದ್ರೆ, ನೆರವೇರಿಸಿದ್ರೆ ಎಲ್ಲ ರೈತರಿಗೂ ಕೂಡ ಬಹಳ ಉಪಯೋಗ ಆಗುತ್ತೆ. ಸರ್ಕಾರ ಮಟ್ಟದಲ್ಲಿ ಕೆಲವೊಂದು ತೀರ್ಮಾನಗಳನ್ನ ತೆಗೆದುಕೊಳ್ಳಲಿಕ್ಕೆ ಇದು ಅನುವು ಮಾಡಿಕೊಡ್ತದೆ ಮತ್ತೆ ರೈತ ಬಾಂಧವರಿಗೆ ಅನುಕೂಲ ಆಗ್ತದೆ, ರೈತರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ನೀಡಲಿಕ್ಕೆ ಇದು ಅನುಕೂಲ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಯಾರು ಈ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲ್ಲ ಮಾಡಲ್ಲ ಅಂತವರಿಗೆ ಕೆಲವೊಂದು ಸವಲತ್ತುಗಳು ಮುಂದಿನ ದಿನಮಾನಗಳಲ್ಲಿ ಸಿಗದೇ ಇರಬಹುದು. ಅಂತ ಪರಿಸ್ಥಿತಿಯನ್ನ ಬರಮಾಡಿಕೊಳ್ಳೋದು ಬೇಡ ಅಂತಕ್ಕಂಥದ್ದೇ ನನ್ನ ಒಂದು ವಿನಂತಿ. ಉಳ್ಳದ ರವಿ ಅವರ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ 8277931700. ಇನ್ನೊಮ್ಮೆ 8277931700. ಇನ್ನೊಂದ್ಸರಿ ಹೇಳ್ಬಿಡಿ ಸರ್. 8277931700. ಉಳ್ಳದ ರವಿ ಅವರ, ಇದುವರೆಗೂ 2020 ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ರಿ. ಬೆಳೆ ಸಮೀಕ್ಷೆ ಯಶಸ್ವಿಯಾಗಲಿ. ನಮಸ್ಕಾರ. ನಮಸ್ಕಾರ.